ತಂಗಿನ ಮರಿ ಓಡಿಸ್ಬಿಟ್ಟು ನಾನು ಅಮ್ಮ ಇಬ್ಬರಿದ್ದು. ಆಮೇಲೆ ನಾನು ಬೇಕಂ ಮರಿ ಓದಿದ್ದೀನಿ, ಓದಿ ಕೆಲಸಕ್ಕೆ ಹೋಗಿಲ್ಲ, ತೋಟ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಕಂಟ್ರಾಕ್ಟರ್ ಅದೆಲ್ಲ ಮಾಡ್ತಾ ಇದ್ದೆ, ಆಮೇಲೆ ಅದನ್ನು ಬಿಟ್ಟೆ, ಬರೀ ತೋಟ ಕೆಲಸನೇ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಯಾರ್ಯಾರು ಇರ್ತೀರಿ? ಈಗ ನಾನು, ನನ್ನ ಪತ್ನಿ, ಮಗ, ಸೊಸೆ, ಎರಡು ಮಕ್ಕಳು. ಮಗ ಸೊಸೆ ಹೊರಗಡೆ ಇದ್ದಾರೆ, ನಾವಿಬ್ಬರು ಮನೆಯಲ್ಲಿದ್ದೀವಿ. ಈಗ ಹಸುಗಳನ್ನ ಸಾಕೊಳ್ತಾ ಇದಾರೆ, ಈಗ ಕೈ ಬಿಟ್ಟಿದ್ದಾರೆ, ಏನು ತೊಂದರೆ ಆಯ್ತು? ಈಗ ನಮ್ಗೆ ಸ್ವಲ್ಪ ವಯಸ್ಸಾಯ್ತು, ಹಸು ಸಾಕ ಆಗೋದಿಲ್ಲ. ಅವ್ರನ್ನ ಸಾಕಿದ್ರೆ ಅವರಿಗೆ ಮೇವು ಇದೆಲ್ಲ ಒದಗಿಸ್ಬೇಕು. ಎಲ್ಲಿ ಹೊರಗಡೆ ಹೋಗಿದ್ರು ರಾತ್ರಿ ಆದ್ರೂ ಕೂಡ ಹುಲ್ಲು ಗಿಲ್ಲು ಕುಯ್ದು ಹಾಕ್ಬೇಕು, ನಮ್ಗೆ ಆಗೋದಿಲ್ಲ. ಈಗ ಆಮೇಲೆ ಬೇಕಷ್ಟು ವಿಸ್ತಾರ, ಮೊದಲು ಬಾಣೆ ಗಿಣಲ್ ಇತ್ತು ನೋಡ್ಕೊಳಕ್ಕೆ, ಈಗ ಅಂತ ಬಾಣೆ ಇಲ್ಲ. ಗದ್ದೆ ನಾಟಿ ನೆಟ್ಟ ಮೇಲೆ ಗದ್ದೆಲಿ ಬಿಡಕ್ಕ ಆಗೋದಿಲ್ಲ, ಈಗಾಗಲೇ ಬಿಡ್ಬೋದು. ಹಾಗೆ ಸ್ವಲ್ಪ ತೊಂದರೆ ಆದಕ್ಕಾಗಿ ಮತ್ತೆ ನಮಗೆ ವಯಸ್ಸಾಗದಕ್ಕಾಗಿ ಬಿಟ್ಟಿದ್ದೀಗ. ಹೇಗಿದೆ ನಿಮ್ಮ ಆರೋಗ್ಯ ಮತ್ತು ವಯಸ್ಸು? ವಯಸ್ಸು ಆಯ್ತು, ಆಗ್ತದಲ್ಲ ಸಾಮಾನ್ಯವಾಗಿ. ಮತ್ತೆ ಆರೋಗ್ಯ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು, ಈಗ ಪ್ರಾಬ್ಲಮ್ ತೊಂದರೆ ಇಲ್ಲ. ತೋಟ ಕೆಲಸ ಮಾಡ್ತಾ ಇದ್ದೀನಿ, ದೇವರಿಂದ ಯಾವ ಪ್ರಾಬ್ಲಮ್ ಇಲ್ಲ. ಈಗ ಹೇಳ್ತಾ ಇದ್ರಿ ನಿಮ್ ಜೊತೆ ತೋಟಕ್ಕೆ ನಾವು ಹೋಗುವಾಗ 72 ವರ್ಷ ವಯಸ್ಸು, ಈಗಲೂ ಚೆನ್ನಾಗಿ ಕೆಲಸ ಮಾಡ್ತೀನಿ, ಮತ್ತೆ ಸಕ್ಕರೆ ಕಾಯಿಲೆ ಅದು ಇದು ಅಂತ ಅನ್ಕೊಂಡು ಯೋಚನೆ ಮಾಡಲ್ಲ, ಗಾಯಗಳಾದ್ರೂ ಅದಕ್ಕೇನೆ ಹೆದರೋದಿಲ್ಲ ಅಂತ ಅನ್ಕೊಂಡು ಹೇಳಿ ನಿಮ್ಮ ಸ್ಫೂರ್ತಿದಾಯಕವಾದ ಒಂದು ದಿನಚರಿ ಬಗ್ಗೆ. ಸಕ್ಕರೆ ಹೇಳಿದೆ ನನಗೆ, ಆದ್ರೆ ಅನುಭವ ಪ್ರಕಾರ ಕೆಲಸ ಮಾಡೋದಕ್ಕಾಗಿ ಅದು ಕಂಟ್ರೋಲ್ ಇದೆ ಅಂತ ಆಗುತ್ತೆ. ಮಾತ್ರ ತಿಂತೀನಿ ನಾನು, ಮಾತ್ರ ತಿನ್ನೋದ್ರಿಂದ ಕೆಲಸ ಮಾಡ್ತೀನಿ. ಅಂತ ಎಫೆಕ್ಟ್ ನನಗೆ ಇಲ್ಲ, ಸಕ್ಕರೆ ಹೇಳಿದ್ದು ಬಿಪಿದು ಅಂತ ದೊಡ್ಡ ಎಫೆಕ್ಟ್ ಇಲ್ಲ. ಕೆಲಸ ಶಕ್ತಿ ಮೀರಿ ಮಾಡೋದಿಲ್ಲ, ಸಾಮರ್ಥ್ಯಕ್ಕೆ ತಕ್ಕಾಗಿ ನಾನು ಕೆಲಸ ಮಾಡ್ತೀನಿ, ಅದರಿಂದ ಅದು ಕಂಟ್ರೋಲ್ ಇದೆ. ಹೇಳ್ತಾರೆ ಸಕ್ಕರೆ ಕಾಯಿಲೆ ಅನ್ನೋದು ಮನುಷ್ಯನಿಗೆ ಸಿಹಿಯಾದ ಸಂದೇಶವನ್ನು ಕೊಡುತ್ತೆ ಅಂತ. ನೀವು ಹೆಂಗಿರ್ಬೇಕು, ಎಷ್ಟು ತಿನ್ಬೇಕು, ಎಷ್ಟು ಕೆಲಸ ಮಾಡಬೇಕು, ಹೇಗೆ ಜೀವನವನ್ನ ಚೆನ್ನಾಗಿ ರೂಪಿಸ್ಕೋಬೇಕು ಅಂತ ಹೆಸರಿ ತಕ್ಕಂತೆ ಅದು ಒಂದು ಒಳ್ಳೆ ಸಿಹಿ ಸಂದೇಶವನ್ನು ಕೊಡುವ ಸಮಸ್ಯೆ ಅಷ್ಟೆ. ಅದನ್ನ ಕಾಯಿಲೆ ಅನ್ನೋ ತರ ಸ್ವೀಕರಿಸಬೇಡಿ ಅಂತ ಅನ್ಕೊಂಡು ವೈದ್ಯರು ಅನುಭವಿಸ್ರು ಹೇಳ್ತಾರೆ. ಮನಸ್ಸು ಗಟ್ಟಿ ಇದ್ರೆ ಎಂತ ಸಮಸ್ಯೆ ದೊಡ್ಡ ಸಮಸ್ಯೆ ಅಂತ ಅನ್ಸುದಿಲ್ಲ. 72ನೇ ವಯಸ್ಸಿನಲ್ಲೂ ಲವಲವಿಕೆಯಿಂದ ಕೆಲಸ ಮಾಡ್ತಿರೋದು ಮೆಚ್ಚುವ ಸಂಗತಿನೇ. ಮತ್ತೆ ಒಂಥರ ದೃಢತೆ ಇದೆ ನೋಡಿ, ಕೆಲಸಗಳನ್ನ ಮಾಡಬೇಕು, ಅದರಲ್ಲಿ ಆನಂದ ಪಡಿಬೇಕು, ಆಗ್ಲೇ ಆರೋಗ್ಯ. ಕೆಲಸ ಮಾಡಕ್ಕೆ ಮನ್ಸು ಬೇಕು, ಪ್ರೀತಿ ಬೇಕು ತೋಟದ ಮೇಲೆ. ಆಗ ನಮ್ಮ ಆರೋಗ್ಯ ಬಗ್ಗೆ ಅಷ್ಟು ನಮಗೆ ಯೋಚನೆ ಆಗೋದಿಲ್ಲ, ಆಟೋಮೆಟಿಕ್ ಆಗಿ ನಾವು ತೋಟಕಲಾಗಿ ಕಾಲು ಎಳಿತಾ ಇರ್ತದೆ, ಹೋಗ್ತಾ ಇರ್ತೀವಿ. ನಮ್ಮ ಮಕ್ಕಳ ಮೇಲೆ ಸಾಕಬೇಕಾದ್ರೆ ಅದೇ, ಅದರಿಂದ ಅದರ ಮೇಲೆ ಇಂಟ್ರೆಸ್ಟ್ ಇದ್ರೆ ನಮಗೆ ಮತ್ತೆ ಕಾಯಿಲೆ ಬರೋದಿಲ್ಲ. ಬೇರೆ ಕಂಟ್ರಾಕ್ಟ್ ಎಲ್ಲ ಮಾಡ್ತಿದ್ದೆ, ಅವಾಗ ಓಡಾಟ ಜಾಸ್ತಿ ಇತ್ತು, ಮೈಕೈಗೆ ಹೆಚ್ಚು ವ್ಯಾಯಾಮ ಇರಲಿಲ್ಲ, ಕೂಟರ ಮೇಲೆ ಓಡಾಡುದು, ಹಾಗಾಗಿ ಬಂದಿರಬಹುದು ಕಾಣ್ತದೆ. ಈಗ ನನಗೆ ಅದರ ಎಫೆಕ್ಟ್ ಅಷ್ಟು ಇಲ್ಲ. ಈಗ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಅಥವಾ ಯೋಚನೆ ಮಾಡ್ತಾ ಹೋದ್ರೆ ಅವು ನಮ್ಮಿಂದ ದೂರ ಹೋಗುದಿಲ್ಲ. ಆದ್ರೆ ನಮಗೆ ಸಮಸ್ಯೆಗಳೇ ಇಲ್ಲ ಅಂತ ಅನ್ಕೊಂಡು ಜೀವನ ಮಾಡಿದ್ರೆ ಒಂಥರ ಚೆನ್ನಾಗಿರ್ತೀವಿ. ಈಗ ಮನೆಯಲ್ಲಿ ಆ ಹಾವು ಅಂತ ಅನ್ಕೊಳ್ಳಿ, ಹಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೂ ಸಮಸ್ಯೆ ನಮಗೂ ಸಮಸ್ಯೆ. ಅದಕ್ಕೆ ಹಾವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಹಾವು ತನ್ನ ಪಾಡಿಗೆ ತಾನು ನುಸುಳ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ಪಾಡಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಮ್ಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಪ್ರತಿದಿನ ಯೋಚನೆ ಮಾಡ್ಕೊಂಡು ಒದ್ದಾಡೋದ್ಕಿಂತ ಅದೇನು ದೊಡ್ಡದಲ್ಲ, ಅದು ಒಂದು ಒಳ್ಳೆ ಉದ್ದೇಶಕ್ಕೆ ಬಂದಿದೆ ಅಂತ ಅನ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು. ಏನು ಬಹಳ ಇಷ್ಟಪಟ್ಟು ಕೆಲಸ ಮಾಡ್ತೀರಿ ತಮ್ಮ ತೋಟದಲ್ಲಿ, ತಮ್ಮ ಕಾರ್ಯಕ್ಷೇತ್ರದಲ್ಲಿ? ಎಲ್ಲ ಕೆಲಸ ಮಾಡ್ತೀನಿ, ಮರವತ್ತದ ಆಗೋದಿಲ್ಲ. ಮೆಣಸು ಕೊಯ್ತೀನಿ ನಾನು, ಗಿಡ ಕಪಾತ ಮಾಡ್ತೀನಿ, ಕಚ್ಚಡ ಸಾಮಾನ್ಯ ಕೆಲಸ ಎಲ್ಲ ನಾನು ಮಾಡ್ತೀನಿ. ಆಗದೆ ಹೋದ್ರೆ ಕೆಲಸವರು ಕರ್ಕೊಳ್ತೀನಿ, ಕೆಲಸ ಸಿಗ್ತಾರೆ, ಹತ್ರದಲ್ಲಿ ಇದ್ದಾರೆ ಕೆಲಸದವರು, ನಾನು ಮಾಡೋಷ್ಟು ಮಾಡ್ತೀನಿ, ಅವ್ರನ್ನ ಕರ್ಕೊಳ್ತೀನಿ. ಆದ್ರೆ ಕೂತ್ಕೊಳ್ಳೋದಲ್ಲ ನಾನು, ಅದು ನನ್ನ ಆರೋಗ್ಯಕ್ಕೂ ಒಳ್ಳೇದು. ನೀವಾಗಲೇ ಹೇಳಿದ ಹಾಗೆ ಸಕ್ಕರೆ ಸಿಹಿ ಕಾಯಿಲೆ ಬಂದದಕ್ಕೆ ಅದು ಒಂದು ಕಂಟ್ರೋಲ್ ಆಗ್ತದೆ, ಹಾಗೆ ಆರೋಗ್ಯಕ್ಕೆ ಇದ್ದೀನಿ. ಈಗ ವೈದ್ಯರು ಅನುಭವಿಸ್ರೆ ಹೇಳ್ತಾರೆ ಅನೇಕ ಸಮಸ್ಯೆಗಳನ್ನ ದೂರ ಇಡ್ಲಿಕ್ಕೆ ನಮ್ಮ ಮನಸ್ಸು ಗಟ್ಟಿ ಇರಬೇಕು, ದೃಢವಾದ ಒಂದು ಆಲೋಚನೆಯಲ್ಲಿ ಸಾಗಿದ್ರೆ ಒಳ್ಳೇದು ಅಂತ ಅನ್ಕೊಂಡು. ಮಾತ್ರೆಗಳು ಉಪಚಾರ ಅಥವಾ ಆಸ್ಪತ್ರೆಗಿಂತ ನಮ್ಮ ಮನಸ್ಸಿದೆಯಲ್ಲ ಅದೇ ದೊಡ್ಡ ದೇವಾಲಯ, ಅದೇ ದೊಡ್ಡ ಆಸ್ಪತ್ರೆ. ಒಳ್ಳೇದು, ಸಂತೋಷ ಆಯ್ತು ತರೇಂದ್ರ ಅವರೇ. ತಾವು 72ನೇ ವಯಸ್ಸಿನಲ್ಲಿ ಲವಲವಿಕೆಯಿಂದ ತೋಟದ ನಿರ್ವಹಣೆಯಲ್ಲಿ ತೊಡಸ್ಕೊಂಡಿದ್ರಿ, ಮತ್ತೆ ಒಂಥರ ಖುಷಿಯಾಗಿದ್ದೀರಿ. ಅದೇ ಬೇಕಾಗಿರೋದು ನಮ್ಮ ಜೀವನಕ್ಕೆ, ಚೆನ್ನಾಗಿ ಕೆಲಸ ಮಾಡೋದು, ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ನಿದ್ದೆ ಮಾಡೋದು, ಇವೇ ಆರೋಗ್ಯಕರವಾದ ಜೀವನದ ಗುಟ್ಟು. ಅರೇಬಿಕಾ ಕಾಫಿ, ರೋಬಸ್ಟಾ ಕಾಫಿ ಮತ್ತೆ ಕಾಲ್ಮೆಂಟ್ಸ್ ಇವೆಲ್ಲ ಹೇಗಿದಾವೆ, ಹೇಗೆ ಪೋಷಣೆ ಮಾಡ್ತದ್ರಿ ಹೇಳಿ. ಮಾಡ್ತೀವಿ ಸರ್, ಮಾಮೂಲು ಸಾಮಾನ್ಯವಾಗಿ ಕೊಡಗಿನ ರೈತರು ಮುಂಗಾರಲ್ಲಿ ಒಂದು ಗೊಬ್ಬರ ಹಾಕೋದು, ಈಗ ಮಧ್ಯದಲ್ಲಿ ಒಂದು ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಬಂದು ಡ್ರಾಪಿಂಗ್ ಆದ್ರೆ ಒಂದು ಯೂರಿಯಾ ಕೊಡೋದುಂಟು. ಆ ಯೂರಿಯಾ ಕೊಟ್ಟರೆ ಖಂಡಿತವಾಗಿ ಡ್ರಾಪಿಂಗ್ ನಿಲ್ತದೆ. ಮತ್ತೆ ಸೆಪ್ಟೆಂಬರ್ ಅಲ್ಲಿ ಇನ್ನೊಂದು ಟ್ರಿಪ್ ಗೊಬ್ಬರ ಹಾಕೋದು NPK. ಆಮೇಲೆ ಮಾಮೂಲಿ ಇದೆ ಸರ್, ಕಚ್ಚಡ ಮರ ಕಪಾತು ಗಿಡ ಕಪಾತು ಎಲ್ಲ ಮಾಡ್ಕೊಂಡು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ತೋಟದಲ್ಲಿ ಚೆನ್ನಾಗಿರ್ಬೋದು ಸರ್. ಬಹಳಷ್ಟು ಕೆಲಸಗಳನ್ನ ನೀವು ನಿಭಾಯಿಸಿಕೊಳ್ತೀರಿ, ಹಾಗೆ ಕಾರ್ಮಿಕರನ್ನು ಉಪಯೋಗಿಸಿಕೊಳ್ತೀರಿ. ಮರಕಪಾತ್ ವಿಚಾರ ಹೇಗೆ? ಕೆಲಸವರ ಕೈಲೇ ಮರಕಪಾತ ಮಾಡಿಸೋದು, ಮಗ ಅಥವಾ ವಯಸ್ಸು ಅಲ್ಲ, ಅದು ಹೆಚ್ಚು ಅಭ್ಯಾಸನೂ ಇಲ್ಲ. ಅಂದ್ರೆ ಇಲ್ಲಿ ಸ್ಥಳೀಯ ಜನ ಆ ಕೆಲಸ ಮಾಡ್ತಾರೆ ಅಥವಾ ತಮಿಳುನಾಡಿನಿಂದ ಬಂದ ಜನ ಮಾಡಿ ಹೋಗ್ತಾರೆ ಹೇಗೆ? ಇಲ್ಲ ಇಲ್ಲ, ನಮ್ಗೆ ಸ್ಥಳೀಯ ಜನ ಸಿಗ್ತಾರೆ, ಇಲ್ಲಿನ ಜನ ಇದ್ದಾರೆ, ನಮಗೆ ಅವನೇ ಕರ್ಕೊಂಡು ಕೆಲಸ ಮಾಡಿಸ್ತೀವಿ ನಾವು. ಈಗ ಹೊರಗಡೆ ಬಂದ್ರೆ ನಾವೆಲ್ಲ ಹೇಳಿಕೊಟ್ಟ ಹೋಗ್ಬೇಕು ಅವರಿಗೆ, ಇವರೇ ತೋಟ ತೋರಿಸಿಬಿಟ್ರೆ ಸಾಕು, ಅವರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ತೋಟ ನೋಡ್ತಾ ಇದ್ವಿ, ಸಿಲ್ವರ್ ಮರಗಳೇ ಕಡಿಮೆ, ಸಹಜವಾಗಿ ಬೆಳೆದಿರೋ ಮರಗಳೇ ಹೆಚ್ಚು. ಹೇಗಿದೆ ಒಂದು ವಾತಾವರಣ ಅನುಭವ ನೀವು ಕಂಡಂತೆ? ತೋಟದಲ್ಲಿ ಬರೀ ಮರ ಎಲ್ಲ ಕಡಿದು ಬಿಟ್ಟು ಸಿಲ್ವರ್ ಮರ ಹಾಕಿದ್ರೆ ನಮ್ಮ ಜೊತೆಯಲ್ಲಿ ಪ್ರಾಣಿಗಳು ಪಶು ಪಕ್ಷಿಗಳು ಇವರು ಬದುಕಬೇಕು. ಬೇನೆ ಇದ್ರೆ ಬೇನೆ ಬಿಟ್ಟುಕೊಡ್ತೇನೆ, ಅದರಲ್ಲಿ ಬೆಕ್ಕು ಅದು ಅದಕ್ಕೆ ತಿನ್ನಕ್ಕೆ ಆಹಾರ ಆಗ್ತದೆ. ಆಮೇಲೆ ಹಣ್ಣು ಮರಗಳು ಅವನ್ನು ಕಡೆಯುವಿಲ್ಲ, ಪಶು ಪಕ್ಷಿಗಳಿಗೂ ಆಹಾರ ಆಗ್ತದ್ದು, ಅವರೆಲ್ಲಿ ಹೋಗ್ಬೇಕು ನಾವು ಬಿಟ್ರೆ. ಈಗ ಸೀಬೆಣ್ಣೆ ಇದೆ, ಆಮೇಲೆ ಸಪೋಟ ಇದೆ, ಎಷ್ಟೋ ಆಳಿಲು ಬಂದು ತಿನ್ಕೊಂಡು ಹೋಗ್ತವೆ, ಪಪ್ಪಾಯಿ ಪಕ್ಷಿಗಳು ತಿಂತವೆ, ಅವರು ತಿಂತವೆ, ನಮ್ಮ ಜೊತೆ ಅವರು ಬದುಕಲಿ ಅಂತ ನನಗೊಂದು ಆಸೆ ಅಷ್ಟೇ. ಹಾಗಾಗಿ ನಾನು ಬೇರೆ ಸಿಲ್ವರ್ ಮರ ಎಲ್ಲ ಹೆಚ್ಚು ಹಾಕಿಲ್ಲ, ಕಾಡು ಮರಗಳು ಹೇಗೆ ಇದೆ ಅದನ್ನು ಹಾಗೆ ಇಟ್ಕೊಂಡು ಕಾಡು ಜೊತೆಲಿ ಅದನ್ನು ಬರ್ತಾ ಇದೆ. ಅದು ನಿಮ್ಮ ಕೈಯಿಂದ ಹಾಕಿರುವ ಗಿಡಗಳ ರೋಬಸ್ಟ ಮತ್ತು ಅರಬಿಕ? ನಾನೇ ಮಾಡಿದ ತೋಟ, ನಮ್ಮ ಅಪ್ಪನ ಕಾಲದಲ್ಲಿ ಒಂದು 65-70 ಗಿಡ ಇತ್ತು, ಇಲ್ಲ ಅಂತ ಹೇಳದಲ್ಲ, ಮತ್ತೆ ಬಾಕಿ ಇದೆಲ್ಲ ನಾನೇ ಮಾಡಿದ. ಸ್ವಲ್ಪ ಗದ್ದೆ ಇತ್ತು, ಗದ್ದೆ ತೋಟ ಮಾಡಿದೆ. ನಾವೇ ಹಾಕಿ ಬೆಳೆಸಿದ ಗಿಡಗಳು 10-20 ವರ್ಷಗಳ ಕಾಲ ನಮ್ಮ ಮುಂದಿನೇ ಬೆಳೀತಾ ಇಳುವರಿ ಕೊಡ್ತಾ ಕಾಸು ಕೊಟ್ಟಾಗ ಆನಂದವೇ ಆನಂದ ಅಲ್ವಾ? ಹಾ ಹೌದು, ನನಗೆ ಪ್ರತಿ ಗಿಡ ಗೊತ್ತಿರ್ತದೆ, ಪ್ರತಿ ಗಿಡದ ಜೊತೆ ಮಾತಾಡ್ತೀವಿ ನಾವು. ಒಂದು ತೋಟದಲ್ಲಿ ಇಷ್ಟು ಗಿಡದ ಕೂತ್ಕೊಂಡೇ ಲೆಕ್ಕ ಮಾಡಬಹುದು, ನಮಗೆ ಅಷ್ಟು ಅನುಭವ ಆಗಿರ್ತದೆ ತೋಟಕ್ಕೆ ಹೋಗಿ ಹೋಗಿ ಕೆಲಸ ಮಾಡಿ. ಹಾಗಾಗಿ ನಮಗೆ ಮನೆಯವರಿಗೆಲ್ಲ ಪ್ರೀತಿ ಇರ್ತದೆ, ನಾವು ಮಾಡೋ ತೋಟ ಇದ್ರೆ ಅದಲ್ಲೇ ನಾವು ಬದುಕ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರ ಸಗಣಿ ಗೊಬ್ಬರ ಹೇಗೆ ಮತ್ತು ಸುಣ್ಣ? ಹೌದು, ಇದೆಲ್ಲ ಹಾಕ್ಲೇಬೇಕು, ಸುಣ್ಣ ಹಾಕಿದ್ರೆ ಆಗೋದಿಲ್ಲ. 2-3 ಸಲ ಮಣ್ಣು ಪರೀಕ್ಷೆ ಮಾಡಿ ಸುಣ್ಣ ಹಾಕ್ತಿವಿ, ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು, ಸಗಣಿ ಗೊಬ್ಬರ ಹಾಕ್ಲೇಬೇಕು, ಹಾಕ್ತಿವಿ ಅದನ್ನ. ಹಾಕಿದ್ರೆ ತೋಟ ಬರೋದಿಲ್ಲ. ಮತ್ತೆ ನೆರಳು ಮೇಂಟೈನ್ ಮಾಡಬೇಕು ನೀಟಾಗಿ, ನೆರಳು ಹೆಚ್ಚಾಗಬಾರದು ಕಮ್ಮಿ ಆಗಬಾರದು. ಕಮ್ಮಿ ಆದ್ರೆ ಒಳ್ಳೆ ಮೆಣಸು ಹೋಗ್ಬಿಡ್ತದೆ, ಹೆಚ್ಚಾದ್ರೆ ಕಾಫಿ ಬರೋದಿಲ್ಲ. ಅದನ್ನ ನೋಡಿಕೊಂಡು ಎರಡನ್ನ ಮೇಂಟೈನ್ ಮಾಡಿಕೊಂಡು ಕೆಲಸ ಮಾಡಬೇಕು. ತೋಟದಲ್ಲಿ ಎಂತೆಂತ ಮರಗಳಿದ್ದಾವೆ? ಮರ ಇದೆ ಸರ್, ಹಜಿನ ಮರ ಇದೆ, ನಂದಿ ಮರ ಇದೆ, ಮತ್ತಿ ಮರ ಇದೆ, ಬೀಟಿ ಮರ ಇದೆ, ಬೈನೆ ಮರ ಇದೆ, ಹಲಸು, ನೇರಳೆ, ಎಲ್ಲಾ ಹಣ್ಣುಗಳು ಮರ ಇದೆ ಸರ್ ತೋಟದಲ್ಲಿ. ತುಂಬಾ ಜಾತಿ ಮರ ಇದೆ, ಯಾವ್ದು ಇದ್ರೂ ನಾ ಕಡಿಯೋದಿಲ್ಲ. ಒಂದು ಗಿಡ ಹುಟ್ಟಿದ್ರೆ ಅದನ್ನ ಹಾಗೆ ಬಿಡ್ತೀನಿ ನಾನು, ಮರಗಳನ್ನ ಕರ್ಮಜಿ ಆಡಿರುತ್ತೆ, ಅದು ಬಲ್ಲೆ ಸಿಕ್ಕಿದ್ರೆ ಅದನ್ನ ಬಿಟ್ಟು ಬಿಡ್ತೀನಿ ನಾನು. ಮಕ್ಕಳಿಗೆ ಹೇಳಿಕೊಳ್ಳಿಕಾರ ಇರ್ತದಲ್ಲ ಗೊತ್ತಿ, ಅದು ಸಿಕ್ಕಿದ್ರೆ ಅದನ್ನ ಬಿಟ್ಟು ಬಿಡ್ತೀನಿ. ಆಮೇಲೆ ಆಮೆ ಹಣ್ಣು, ಆ ಮರ ಸಿಕ್ಕಿದ್ರೆ ಅದನ್ನ ಬಿಟ್ಟು ಬಿಡ್ತೀನಿ. ಅದ್ರಲ್ಲಿ ಇರ್ತದೆ, ಮಕ್ಕಳಿಗೆ ಹೇಳ್ಕೊಡಕಾದ್ರೂ ಬೇಕಲ್ಲ. ಈಗಿನ ಮಕ್ಕಳಿಗೆ ಯಾರಿಗೂ ಏನು ಗೊತ್ತು, ಮರಗಳೇ ಗೊತ್ತಿರೋದಿಲ್ಲ, ತೋಟ ಕಾಡು ಯಾವ್ದು ಪ್ರಾಣಿ ಪಕ್ಷಿ ಯಾವ್ದು ಗೊತ್ತಿರೋದಿಲ್ಲ. ಅದಕ್ಕಾಗಿ ಎಲ್ಲ ಇಟ್ಟಿರ್ತೀನಿ ತೋಟದಲ್ಲಿ, ಇದೆ ಗಿಡಗಳಿವೆ. ನೀವು ಬಹಳ ಇಷ್ಟಪಡುವ ನೆರಳಿನ ಮರ ಅಥವಾ ಸೂಕ್ತವಾಗಿ ಹೊಂದಾಣಿಕೆ ಮರ ಕಾಫಿ ತೋಟದಲ್ಲಿ ಯಾವ್ದಂತ ಹೇಳ್ತೀರಿ? ಸಾಧಾರಣವಾಗಿ ಹಲಸಿನ ಮರ, ಗೋಳಿ ಮರ, ಗೋಳಿ ಮರ ಅಷ್ಟು ಒಳ್ಳೆಯದಲ್ಲ, ಹಲಸಿನ ಮರ, ನೇರಳೆ ಮರ ಇದೆ ಸರ್ ನಮಗೆ, ಜಾಸ್ತಿ ಯಾವುದಿಲ್ಲ. ಅಂತ ಮರಗಳಿದ್ರೆ ಯಾವ ಮರ ಅಂತ ಹೇಳಕ್ಕಾಗಲ್ಲ, ಎಲ್ಲ ಮರ ಇದ್ರೂ ಆಗ್ತದೆ ನೆರಳು. ಅವು ಏನಂದ್ರೆ ಸಾಧಾರಣ ಒಳ್ಳೆ ಬಿಸಿಲಿರುವಾಗ ಸೊಪ್ಪು ಉದುರಿಸ್ತವೆ, ಪುನಃ ಚಿಗುರು ಬರ್ತದೆ. ಅವು ನೇಚರ್ ಅಂದ್ರೆ ಪ್ರಕೃತಿಗೆ ಅನುಗುಣವಾಗಿ ಅವು ಸೊಪ್ಪು ಉದುರಿಸ್ಕೊಳ್ತವೆ, ಸೊಪ್ಪು ಬರ್ತದೆ, ನೆರಳು ಬರ್ತದೆ, ಅದರಿಂದ ಗಿಡಗಳಿಗೂ ಅವು ಹೊಂದ್ಕೊಳ್ತವೆ. ಅದಕ್ಕೆ ಅರಿಯೋದು ಅಂತಾನೇ ಇಲ್ಲ, ಎಲ್ಲ ಮರಗಳು ಆಗ್ತವೆ. ಭಾಗಮಂಡಲ ಸುತ್ತಮುತ್ತ ನೋಡೋದಾದ್ರೆ ಮತ್ತು ನಿಮ್ಮ ಊರಿನ ಸುತ್ತಮುತ್ತ ಗಮನಿಸೋದಾದ್ರೆ ಕಾಳುಮೆಣಸು ಹೇಗೆ ಹೊಂದ್ಕೊಂಡು ಬೆಳೀತಾ ಇದೆ, ಇಳುವರಿ ತಕ್ಕಷ್ಟು ಸಿಗ್ತಾ ಇದೆಯಾ ಅಥವಾ ಅನಾನುಕೂಲನ ಹೇಗೆ? ಕಾಳುಮೆಣಸು ಸರ್ ಏನಂದ್ರೆ ಅದಕ್ಕೆ ಹೆಚ್ಚು ನೆರಳು ತೆಗೆದು ಬಿಟ್ರೆ ಬಳ್ಳಿ ಉಳ್ಕೊಳ್ಳೋದಿಲ್ಲ, ಹೆಚ್ಚು ನೆರಳು ಇಟ್ಟರೆ ಕಾಪಿ ಆಗೋದಿಲ್ಲ. ಇದನ್ನ ನೋಡಿಕೊಂಡು ಮಾಡಿದ್ರೆ ಎರಡನ್ನೂ ಮಾಡಬಹುದು, ಉಳಿಸ್ಕೊಳ್ಬಹುದು. ಕಾಳು ಮೆಣಸಿಗೆ ಎಷ್ಟು ನೆರಳು ಬೇಕು, ಕಾಫಿ ಎಷ್ಟು ನೆರಳು ಬೇಕು, ಒಂದು ಮಧ್ಯಸ್ಥಿಕೆಯಲ್ಲಿ ಮಾಡಿದ್ರೆ ಎರಡು ಇರ್ಬೋದು. ಹೆಚ್ಚು ನೆರಳು ತೆಗೆದ್ರೆ ಬಳೆ ಮೆಣಸು ಆಗೋದಿಲ್ಲ, ಹೆಚ್ಚು ನೆರಳು ಇಟ್ಟರೆ ಕಾಫಿ ಆಗೋದಿಲ್ಲ. ಹಾಗೆ ಅದನ್ನ ಮೇಂಟೈನ್ ಮಾಡಿದ್ರೆ ಅವರವ್ರ ಕೈಲಿ, ರೈತರ ಕೈಲಿ ಇರ್ತದೆ ಅದು. ಅಡಿಕೆ ನೀವೇ ಹಾಕಿದ್ದ, ತಂದೆಯವರು ನಾಟಿ ಮಾಡಿದ್ದ? ಇಲ್ಲ ಸರ್, ತಂದೆಯವರು ತೀರಿ ಹೋಗಿ ಹೆಚ್ಚಿಗೆ 60-65 ವರ್ಷ ಹೋಯ್ತು, ಇದು ನಾನೇ ಹಾಕಿದ್ದು. ತಾವು ಹೇಳ್ತಾ ಇದ್ರೆ 4ನೇ ವಯಸ್ಸಿನಲ್ಲಿ ಅಪ್ಪ ತೀರಿಕೊಂಡ್ರಂತಲ್ವಾ? ಹೌದೌದೌದು. ಅಂದ್ರೆ ಅಪ್ಪ ಬಹುಬೇಗ ತೀರ್ಕೊಂಡಿದ್ರಿಂದ ಒಂಥರ ನಿಮಗೆ ಜವಾಬ್ದಾರಿ ಅಥವಾ ಈ ಕಡೆ ಕೃಷಿಗೆ ಮರಳೋ ಒತ್ತಡಗಳು ಹೆಚ್ಚಾದ್ವಾ ಏನು ಅಂತ ಹೇಳ್ತೀರಿ? ಆಗಿನ ವಯಸ್ಸಲ್ಲಿ ನಮಗೆ ಒತ್ತಡ ಏನು ಗೊತ್ತಿರಲಿಲ್ಲ, ಅಮ್ಮ ಸಾಕ್ತಾ ಇದ್ರು, ಊಟ ಕೊಡ್ತಾ ಇದ್ರು, ಮಾಡ್ತಿದ್ರು, ಆಟ ಆಡ್ಕೊಂಡು ಹಾಗೆ ಇದ್ದ. ಸ್ವಲ್ಪ ವಯಸ್ಸಾದ ಮೇಲೆ ಜವಾಬ್ದಾರಿ ಬಂತು, ಆಮೇಲೆ ಜವಾಬ್ದಾರಿ ಅಂದ್ರೆ ಸರಿಯಾಗಿ ಬಂತು ಅದು. ಅಮ್ಮ ಇರುವಾಗ ಅವ್ರಿಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತಿದ್ರು, ಆಮೇಲೆ ಜವಾಬ್ದಾರಿ ಪೂರ ನಾನು ತಗೊಂಡೆ. ತಗೊಂಡು ಮತ್ತೆ ತೋಟದಲ್ಲಿ ಸ್ವಲ್ಪ ಸ್ವಲ್ಪ ಕಾಫಿ ಗಿಡ ಇತ್ತು, ಮತ್ತೆ ಪೂರ್ತಿ ಕಾಫಿ ಗಿಡನ ಹಾಕಿದ್ದೆ ನಾನೇ ಹಾಕಿ ತೋಟ ಅಡಿಕೆ ಹಾಕಿದೆ. ಸ್ವಲ್ಪ ಗದ್ದೆ ಮೂಲೆ ಮೂಲೆ ಗದ್ದೆ ಇದ್ದು ಪಶು ಪಕ್ಷಿ ಪ್ರಾಣಿಗಳು ಬಹಳ ಉಪದ್ರವ ಕೊಡ್ತಿದ್ದವು, ಮೂಲೆ ಗದ್ದೆಗಳು ಅಂತ ಮಾನಿ ಗದ್ದೆ ಅಂತ ಹೇಳ್ತೀವಿ. ಅದು ಗದ್ದೆ ಮಾಡ್ಲಿಕ್ಕೆ ಸೂಕ್ತ ಆಗ್ತಿರ್ಲಿಲ್ಲ, ಅರ್ಧ ಕರೆದು ಸಿಗ್ತಾ ಇರಲಿಲ್ಲ, ಅದಕ್ಕಾಗಿ ಅದನ್ನು ತೋಟ ಆಗಲೇ ತೋಟ ಮಾಡಿಬಿಟ್ಟೆ ನಾನು. ಹಾಗಾಗಿ ಎಲ್ಲ ಗದ್ದೆಗಳಲ್ಲೂ ಮೂಲೆ ಮೇಲೆ ಇರೋದು ನಾನು ಜಾಸ್ತಿ, ಎಲ್ಲ ತೋಟ ಮಾಡಿದೆ. ಅಮ್ಮ ಎಷ್ಟನೇ ವಯಸ್ಸಿನವರೆಗೆ ನಿಮ್ ಜೊತೆಗಿದ್ದರು? ಅಮ್ಮ ಇತ್ತೀಚಿನ ಅಂದ್ರೆ 15 ವರ್ಷ ಆಯ್ತು ತೆರಿಗೆ. ನನಗೆ 57ನೇ ವಯಸ್ಸಲ್ಲಿ ಅಮ್ಮ ತೆರೆಯೋದ್ರು. ಇದ್ರು ಅಮ್ಮನ ತೆರೆಯಿದ್ರು, ತುಂಬಾ ಸಾಧು ಅಮ್ಮ, ಮಾತಾಡ್ತಿತ್ತಲ್ಲ, ಕೆಲಸ ಮಾಡ್ತಾ ಇದ್ರು. ಕೊನೆ ಕೊನೆಗೆ ಕೆಲಸ ಆಗ್ತಿತ್ತಲ್ಲ, ವಯಸ್ಸಾಗಿತ್ತು, 80 ವರ್ಷ ಆಗ್ಲಿಕ್ಕೆ ಆಗಿತ್ತು, ತೀರಿಕೊಂಡ್ರು. ಅಮ್ಮ ಮನೆತನದ ಬೆಳವಣಿಗೆಯಲ್ಲಿ ಮಾಡಿದ ಒಂದು ಕೆಲಸವನ್ನ ಕಾರ್ಯವನ್ನ ನೆನಪು ಮಾಡಿಕೊಳ್ಬಹುದಾ? ಅಪ್ಪ ಬೇಗ ತೀರ್ಕೊಂಡ್ರು, ಅಮ್ಮನ ಒಂದು ಕಾರ್ಯತತ್ಪರತೆ, ಕಾಳಜಿ. ಹೌದು, ಮಕ್ಕಳಿಗೆ ನಾನು ಇಬ್ರು, ನಾನು ನನ್ನ ತಂಗಿ, ನಮ್ಮ ಅಕ್ಕ ಮೂರು ಜನ ಇದ್ದ. ಅಮ್ಮನಿಗೆ ಸಾಮಾನ್ಯವಾಗಿ ಬೇರೆ ಬೀಳುತ್ತ ಅಮ್ಮನ ಮೇಲೆ ತುಂಬಾ. ಆಗ ಈ ತರ ಉತ್ಪತ್ತಿ ಇತ್ತಿಲ್ಲ, ಕೆಲಸಕ್ಕೆ ಹೋಗ್ತಿದ್ದಿಲ್ಲ, ಆದ್ರೆ ಇದ್ದದ್ರಲ್ಲೇ ಸುಧಾರಿಸ್ಕೊಂಡು ಗದ್ದೆ ಗದ್ದೆ ಮಾಡಿಕೊಂಡು ನಾನು ಬೆಳೆಸಿ ತುಂಬಾ ಕಷ್ಟಪಟ್ಟು ಬೆಳೆಸಿದ್ರು. ನಾವು ಬೆಳೆದೋ ಅವ್ರ ಜೊತೆಲಿ. ಆದ್ರೆ ನನಗೆ ಆಗ ಕಷ್ಟ ಏನಂತ ಗೊತ್ತಿರಲಿಲ್ಲ, ಕಷ್ಟ ಗೊತ್ತಾಗೋಷ್ಟು ನನಗೆ ವಯಸ್ಸು ಇರಲಿಲ್ಲ. ಆಮೇಲೆ ನಾವು ಬಂದು ದೊಡ್ಡವರು, ನಾವಂತ ಹೊರ ಎತ್ಕೊಂಡು ನಾವೀಗ ತೋಟ ಗಿಟ ಎಲ್ಲ ಮಾಡಿ ಗದ್ದೆ ಗದ್ದೆ ಎಲ್ಲ ನಾವೇ ಮಾಡ್ತಿದ್ದೊ. ಹಾಗೂ ಓದಿಕೊಂಡು ಅಮ್ಮ ತಂಗಿಗೂ ಓದಿದ್ರು, ಎಲ್ಲ ಓದಿಕೊಂಡು ನಮ್ಮ ಹಾಗೆ ಜೀವನ ಕಳಿತು ಸರ್. ಅಲ್ಲಿವರೆಗೆ ತುಂಬಾ ಕಷ್ಟನೇ ಕಳೆದ ಸಣ್ಣದ್ರಲ್ಲಿ. ಅಡಿಕೆ ಹಾಕಿದ್ರೆ ಒಳ್ಳೇದಾಗಬಹುದು ಅಥವಾ ಈ ಭಾಗಕ್ಕೆ ಅಡಿಕೆ ಸೂಕ್ತವಾದೀತ ಅನ್ನೋ ಒಂದು ಆಲೋಚನೆ ಅಥವಾ ಚರ್ಚೆ ಏನಾದ್ರೂ ಆಯ್ತಾ? ಹೇಗೆ? ಯಾರು ಇಲ್ಲಿ ಅಡಿಕೆ ಹಾಕಿರ್ಲಿಲ್ಲ ನಾನು ಹಾಕುವಾಗ. ನಾನು ಗದ್ದೆ ಮಾಡಿದ್ರೆ ಬಹಳ ಕಡಿಮೆ ಭತ್ತ ಸಿಗ್ತಿತ್ತು, ಅಷ್ಟೇ ಖರ್ಚಿತ್ತು, ಕೈಗೆ 1 ರೂಪಾಯಿ ದುಡ್ಡು ಬರ್ತಿತ್ತಲ್ಲ. ಆಮೇಲೆ ಏನ್ ಮಾಡಿದೆ, ಆಗಿಲ್ಲ ಅಂದ್ರೆ ನಾನು ನನ್ನಷ್ಟಾಗಿ ಅಡಿಕೆ ಹಾಕಿದೆ, ಅಡಿಕೆ ಹಾಕಿದೆ, ಕಾಫಿ ಹಾಕಿದೆ, ಅಡಿಕೆಗೆ ಮೆಣಸು ಬಿಟ್ಟೆ. ಆಗ 8 ಬಟ್ಟಿ 9 ಬಟ್ಟಿ ಭತ್ತ ಸಿಕ್ಕುವಲ್ಲಿ ಈಗ ನನಗೆ 2.5 ಲಕ್ಷ ಅಷ್ಟೇ ಜಾಗದಲ್ಲಿ ಸಿಗ್ತದೆ. ಈಗ ಬರೀ 3/4 ಎಕರೆ 1 ಎಕರೆ ಇರ್ಬೋದು, 2.5 ಲಕ್ಷ ಅಷ್ಟು ಇನ್ಕಮ್ ನನಗೆ ಅದರಲ್ಲೇ ಸಿಗ್ತದೆ. ಇನ್ ಬೇರೆ ಗದ್ದೆಗಳು ಅದಕ್ಕೂ ಮಾಡಿದ್ದೀನಿ, ಅದು ಫಸಲು ಬರ್ತಾ ಇದೆ. ಈಗ 2-3 ವರ್ಷಗಳಲ್ಲಿ ಒಳ್ಳೆ ಬೆಲೆಯನ್ನ ಕಂಡಿದ್ರಿ, ಈ ಹಿಂದೆನೂ ಒಳ್ಳೆ ಬೆಲೆ ಇತ್ತಂತ ಹೇಳ್ತೀರಾ ಅಥವಾ ಸಾಧಾರಣವಾಗಿ ಪರವಾಗಿಲ್ಲ ತಕ್ಕಷ್ಟು ದುಡ್ಡು ಸಿಗ್ತಾ ಇತ್ತಂತ ಹೇಳ್ತಾ ಇದ್ರೆ ಹೇಗೆ? ನಾನು ಮೊದಲು ಮಾಡುವಾಗ 8 ರೂಪಾಯಿ 7 ರೂಪಾಯಿ ಇತ್ತು ಕೆಜಿಗೆ, ಅಲ್ಲಿಂದ 12, 15, 20, 25, 24 ಹೀಗೆ ಆಗಿ ಕಳೆದ ವರ್ಷ 36 ಸಿಕ್ತು. ಈ ವರ್ಷ 56 ರೂಪಾಯಿ ಸಿಕ್ತು ನನಗೆ ಕೆಜಿಗೆ. ತುಂಬಾ ಒಳ್ಳೆದಾಯ್ತು ಅಡಿಕೆಯಿಂದಾಗಿ. ಮತ್ತೆ ಅದರಲ್ಲೇ ಕಾಫಿ ಬರ್ತದೆ ನನಗೆ, ಅಡಿಕೆ ಒಳಮೆಣಸು ಬಿಟ್ಟಿದ್ದೀನಿ ಅದು ಬರ್ತಾ ಇದೆ. ಹಾಗಾಗಿ ಪ್ರಯೋಜನ ಆಯ್ತು ನನಗೆ ಗದ್ದೆ ತೋಟ ಮಾಡಿ. ಅಡಿಕೆ ಜೊತೆಗೆ ರೋಬಸ್ಟಾ ಹಾಕೊಂಡಿದ್ದೀರಾ? ಅರಬೇಕಾ ಇದೆಯಾ? ರೋಬಸ್ಟಾ, ಅರಬಿ, ಕಾಳು ಬೆಳೆಸು, ಮೂರು ಇದೆ. ಎಲ್ಲ ಅಡಿಕೆ ಮರಕ್ಕೆ ಕಾಳು ಬೆಳೆಸಿ ಬಿಟ್ಟಿದ್ದೀನಿ. ರೋಬಸ್ಟಾ ಮಧ್ಯದಲ್ಲಿ ಅರಬಿಕ ಹಾಕಿದ್ದೀನಿ, ಹಾಗಾಗಿ ಎಲ್ಲ ಫಸಲು ಬರ್ತದೆ ಅದರಲ್ಲಿ. ಈ ತರ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಮುಂದೊಂದಿನ ಅನುಕೂಲಕ್ಕೆ ಬಂದೇ ಬರುತ್ತೆ, ನಾವು ಮಾಡುವ ಕೆಲಸಗಳ ಫಲ ತಟ್ಟೆ ತಟ್ಟತ್ತೆ. ಹಿಪ್ಪಿನಲ್ಲಿ ಬೆಳೆಯನ್ನ ಬೆಳೆದು ರೇಷ್ಮೆ ಹುಳುಗಳನ್ನ ಸಾಕಿ ಮಾರುಕಟ್ಟೆ ಇಲ್ದಿದ್ರಿಂದ ಕೈ ಬಿಟ್ರಿ, ಹಾಗೆ ಶುಂಠಿ, ನಿಂದ್ರಬಾಳೆ ಇವುಗಳನ್ನು ಬೆಳೆದ ಅನುಭವ ಇದೆ. ಸೂಕ್ಷ್ಮವಾಗಿ ಹೇಳ್ಬೋದಾ ರೇಷ್ಮೆನ ಯಾಕೆ ಕೈ ಬಿಟ್ರಿ, ಮತ್ತೆ ನಿಂದ್ರಬಾಳೆ ಶುಂಠಿದು ಕಥೆ ಏನಾಯ್ತು? ರೇಷ್ಮೆ ಮಾಡಿ ತೊಂದರೆ ಆಗಿಲ್ಲ, ಮಾಡ್ತಾ ಇದ್ದೆ. ತುಂಬಾ ಕೆಲಸ ಹಿಡಿಯೋದು, ಮಾರುಕಟ್ಟೆ ತುಂಬಾ ತಾಪತ್ರ ಆಗ್ತಿತ್ತು ನಮಗೆ. ರಾಮನಗರ, ಹಾಸನ ಇಲ್ಲೇ ತಗೊಳ್ಬೇಕಾಗಿತ್ತು, ಬೆಳಿಗ್ಗೆ ಆದ್ರೆ ಸಾಯಂಕಾಲ ಬರಕಾಗೋದಿಲ್ಲ. ಹೀಗೆ ಮಾರ್ಕೆಟ್ ಪ್ರಾಬ್ಲಮ್ ತುಂಬಾ ಆಯ್ತು ನಮಗೆ. ಕುಶಾಲ ಮಾರ್ಕೆಟ್ ಇತ್ತು, ಅದು ನಿಂತೋಯ್ತು. ಇಲ್ಲಿ ಕುಶಾಲ ಮಾರ್ಕೆಟ್ ಇದ್ದಿದ್ರೆ ಹೆಚ್ಚು ಕಮ್ಮಿ ಬಿಡ್ತಿದ್ದೇನೆ. ಬಿಟ್ಟಿದ್ ಒಳ್ಳೆದಾಯ್ತು ಬಿಡಿ, ಬಿಟ್ಟಿದ್ದಕ್ಕೆ ಈಗ ಅಡಿಕೆ ಹಾಕಿ ನನಗೆ ಇನ್ನು ಒಳ್ಳೆ ಅನುಭವ ಆಯ್ತು. ಅದಕ್ಕಾಗಿ ನಾನು ರೇಷ್ಮೆ ಬಿಟ್ಟೆ. ರೇಷ್ಮೆ ಬಿಟ್ಟು ಕೂಡಲೇ ನಾನು ಕೂತ್ಕೊಳ್ಳಲಿಲ್ಲ, ಅಡಿಕೆ ಆಮೇಲೆ ಕಾಫಿ ಹಾಕಿದೆ. ಅದರಲ್ಲೇ ಮತ್ತೆ ಇನ್ನೊಂದು ಗದ್ದೆಯಲ್ಲಿ ಬಾಳೆ ಬೆಳೆದೆ, ನೇಂದ್ರಬಾಳೆ ತುಂಬಾ ಚೆನ್ನಾಗಿ ಬಂತು. 1 ವರ್ಷ ಮಾಡಿದ್ದು, ಆಮೇಲೆ ಶುಂಠಿ ಮಾಡಿದೆ, ಅದು ತುಂಬಾ ಚಂದ ಬಂತು. ಆಮೇಲೆ ಅಡಿಕೆ ಕಾಫಿ ಹಾಕಿದೆ. ಶುಂಠಿಯಲ್ಲಿ ದುಡ್ಡು ಕಂಡ್ರೆ? ಹೌದು. ಮತ್ತೆ ಅದನ್ನ ಯಾಕೆ ಮುಂದುವರಿಸಲಿಲ್ಲ? ಕೆಲವೊಬ್ರು ಪ್ರತಿ ವರ್ಷನು ಸ್ವಲ್ಪ ಸ್ವಲ್ಪ ಜಾಗನ ಬದಲಾವಣೆ ಮಾಡ್ಕೊಂತ ಏನೇ ಇದ್ರು ಹಾಕೊಂಡು ಅದರಿಂದ ಪ್ರಯೋಜನ ಮಾಡ್ಕೊಳ್ತಾರೆ. ನಮಗೆ ಇದ್ದು ಅಷ್ಟೇ 1 ಎಕರೆ ಜಾಗ, ಅದ್ರಲ್ಲಿ 1 ವರ್ಷ ಪೂರ್ತಿ ಮಾಡಿದೆ. ಪುನಃ ಎಲ್ಲ ಹೇಳ್ತಾರೆ 2 ಸಲ ಮಾಡಿದ್ರೆ ಆಗೋದಿಲ್ಲ, ಹಾಗಾಗಿ ಶುಂಠಿನ ಬಿಟ್ಟೆ. 1 ವರ್ಷ ಮಾಡಿದ್ದು ಬಾಳೆ ಅಷ್ಟೇ, 1 ವರ್ಷ ಮಾಡಿದ್ದು ಆಮೇಲೆ ಕಾಫಿ ಗಿಡ ಹಾಕ್ಬಿಟ್ಟೆ. ಅಣಬೆ ಕೃಷಿಯನ್ನ ಯಾವಾಗ ಶುರು ಮಾಡ್ಕೊಂಡ್ರಿ, ಏನು ನಿಮ್ಮ ಅನುಭವ? ಅಣಬೆ ಕೃಷಿ ಸರ್, ಈಗ ಮೊದಲು ಒಂದು 10-20 ವರ್ಷ ಹಿಂದೆ ಒಂದ್ಸರಿ ಮಾಡಿದ್ದೆ, ಆಗ ವ್ಯಾಪಾರಕ್ಕಾಗಿ ಮಾಡಿಲ್ಲ, ಸುಮ್ಮನೆ ನಾವು ನಮ್ಮ ಕೃಷಿಯಾಗಿ ಮಾಡೋದು, ಮಾಡಿ ಮತ್ತೆ ಬಿಟ್ಟು ಅದನ್ನ. ಈಗ ಇತ್ತೀಚೆಗೆ ಅಣಬೆ ಕೃಷಿ ಮಾಡಬೇಕು ಅಂತ ಮಗ ಬಂದು ಮಾಡೋಣ ಅಂತ ಹೇಳಿ ಮಾಡಿದ್ದೆ, ಶುರು ಮಾಡೋದು. ಶುರು ಮಾಡಿ ಈಗ ಮಾಡ್ತಾ ಇದ್ದೀವಿ, ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಲೈಸೆನ್ಸ್ ತಗೊಂಡಿದ್ದೀವಿ ನಾವು ಪಂಚಾಯತಿಯಿಂದ. ಚೆನ್ನಾಗಿ ಬೆಳೆ ಬರ್ತಾ ಉಂಟು, ಅದನ್ನ ಮುಂದುವರಿಸಿ ಅದನ್ನು ಬೆಳೆಸಬೇಕು ಅಂತ ಉದ್ದೇಶ ಇದೆ ನಮಗೆ. ಈಗ ಹಳೆ ಶೆಡ್ಡಲ್ಲಿ ಇದೆ, ಅದಕ್ಕೆ ಬ್ಯಾಂಕಿಂದಲೂ ಸ್ವಲ್ಪ ಏನಾದ್ರು ಸಹಾಯ ಪಡೆದು ಕೃಷಿ ಇಲಾಖೆಯಿಂದ ಏನಾದ್ರು ಸಿಕ್ಕಿದ್ರೆ ತಗೊಂಡು ದೊಡ್ಡ ಶೆಡ್ ಮಾಡಿಬಿಟ್ಟು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ಈಗ ಪ್ರಾಣ ಹಾಕೊಂಡಿದ್ದೇವೆ ನಾವು. ಅಣಬೆಯನ್ನ ಕೊಡಗಿನಲ್ಲಿ ಕೆಲವೇ ಕೆಲವು ಜನ ಚೆನ್ನಾಗಿ ಬೆಳೀತಿದ್ದಾರೆ, ಈ ಒಂದು ವಿಚಾರ ನಿಮಗೆ ಹೇಗೆ ಹೊಳಿತು? ಅದು ಹೇಗೆ ಹೊಳಿತು, ಪೇಪರ್ ಓದ್ತೇನೆ ಸರ್, ನಾನು ಮ್ಯಾಗಝಿನ್ಸ್ ಓದ್ತೇನೆ, ರೇಡಿಯೋ ಕೇಳ್ತೇನೆ, ಟಿವಿ ನೋಡ್ತೇನೆ, ಏನಾದ್ರು ಇದು ಮಾಡೋಣ ಅಂತ ಒಂದು ಹಾಗೆ ಮನಸ್ಸಿಗೆ ತೋಯ್ತು. ದೊಡ್ಡ ಮನುಷ್ಯನಿಗೆ ಎಷ್ಟು ಬಂದ್ರೆ ಸಾಲಕ್ಕಿಲ್ಲ ನೋಡಿ, ಏನಿದ್ರೆ ಏನೋ ಆಗ್ತದೆ. ಅದಕ್ಕಾಗಿ ಆ ಯೋಚನೆ ಹಾಕಿ ಅಣಬೆ ಕೃಷಿ ಮಾಡಿದ್ದು. ಏನನ್ಸುತ್ತೆ? ಪರವಾಗಿಲ್ಲ ಸರ್, ಮಾಡಬಹುದು, ಲಾರ್ಜ್ ಸ್ಕೇಲ್ ಮಾಡಬೇಕು ಅಂತ ಹಾಗೆ ಯೋಚನೆ ಮಾಡ್ಕೊಂಡಿದ್ದೇನೆ ಸರ್. ಬೇರೆ ಶೆಡ್ ವ್ಯವಸ್ಥೆ ಆಗಬೇಕು, ಅದಾದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ. ಇಲ್ಲೆಲ್ಲ ತೋಟದ ಕೆಲಸಗಳಿಗೆ ಜನ ಸಿಗ್ತಾರ ಅಥವಾ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿರೋರು ಇದ್ದಾರಾ ಅಥವಾ ಹೇಗೆ ಮಾಡ್ತೀರಿ? ನಮಗೆ 7-8 ವರ್ಷದಿಂದ ಅಸ್ಸಾಂ ಅವರು, ಡೆಲ್ಲಿ ಅವರು ಎಲ್ಲ ಬರ್ತಾ ಇದ್ರು, ಮತ್ತೆ ಶಿವಮೊಗ್ಗದಿಂದ ಲಂಬಾಣಿಗಳು ಒಂದು 5-6 ವರ್ಷ ಇಲ್ಲೇ ಪರ್ಮನೆಂಟ್ ಆಗಿದ್ರು. ಅವರು ಈ ವರ್ಷ ಬರಲಿಲ್ಲ ನನಗೆ, ನನಗೆ ಲೋಕಲ್ ತುಂಬಾ ಜನ ಸಿಕ್ಕಿದ್ರು, ಏನ್ ತೊಂದರೆ ಆಗಿಲ್ಲ. ಈ ವರ್ಷ ನಮ್ಗೆ ಬೇಕಾದಾಗ ಬೇಗ ಬಂದು ಕುಯ್ಕೊಂಡು ಹೋದ್ರು. ಬೇಸಾಯದಲ್ಲಿ ನಾವು ಸಕ್ರಿಯವಾಗಿ ತೊಡಸ್ಕೊಳ್ತಾ ಆಸಕ್ತಿಯಿಂದ ಕೆಲಸ ಮಾಡ್ತಾ ಹೋದ್ರೆ ಅನುಕೂಲಗಳು ಆದೇ ಆಗ್ತವೆ. ಏರಿಳಿತಗಳ ಮಧ್ಯದಲ್ಲಿನೂ ಜೀವನ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಇನ್ನು ಹಿಡಿತದಲ್ಲಿ ಇಟ್ಕೊಂಡು ಜಾಣತನದಿಂದ ಜೀವನ ಮಾಡ್ತಾ ಹೋದ್ರೆ ಬೆಳವಣಿಗೆ ಆಗ್ಬಹುದು. ಏನಂತೀರಿ ತರೇಂದ್ರ ಅವರೇ? ಖಂಡಿತವಾಗಿ, ಎಷ್ಟು ಹಾಸಿಗೆ ಇದ್ದಷ್ಟು ಕಾವಚಾಚು ಅಂತ ಗಾದೆ ಪ್ರಕಾರ ಲಿಮಿಟ್ ಒಳಗೆ ನಾವು ಕೃಷಿ ಮಾಡ್ತಾ ತೋಟ ನೋಡ್ಕೊಂಡು ಹೋದ್ರೆ ಕೃಷಿ ನಮಗೆ ಕೆಟ್ಟವನೇ ಅವನು ಇಲ್ಲ, ನಮ್ಮ ಬುದ್ಧಿ ನಮ್ಮ ಕೈ ಮೀರಿ ಹೋದ್ರೆ ಕೆಡೋದಕ್ಕೆ ಎಲ್ಲ ಬರ್ತದೆ. ಅಡಿಕೆ ಮತ್ತಷ್ಟು ಹಾಕೊಂಡಿದ್ದಾರೆ. ಹಳೆ ಮರಗಳಿಗೆ ಎಷ್ಟು ವಯಸ್ಸಾಗಿದೆ? ಈಗ ಹೊಸದಾಗಿ ಹಾಕಿರೋದಕ್ಕೆ ಎಷ್ಟು ವರ್ಷ ವಯಸ್ಸು? ಹಳೆ ಅಡಿಕೆಗೆ 20-25 ವರ್ಷ ಆಯ್ತು ಸರ್. ಹೊಸ ಅಡಿಕೆಗೆ ಈಗ ಅಷ್ಟೇ 3-4 ವರ್ಷ ಆಗಿದೆ. ಕೆಲವು ಅಡಿಕೆಗಳಿಗೆ ಒಂದು 8 ವರ್ಷ ಆಗಿದೆ, ಅದು ಫಸಲು ಬರ್ತಾ ಇದೆ. ಒಂದು 2-3 ವರ್ಷಕ್ಕೆ ಎಲ್ಲ ಜೊತೆ ಬರ್ತದೆ ಫಸಲು. ನಿಮ್ಮಲ್ಲೇ ಬಿತ್ತನೆಯನ್ನ ಆಯ್ಕೆ ಮಾಡಿಕೊಂಡು ಸಸಿ ಬೆಳೆಸಿದ್ದ ಹೇಗೆ? ಇಲ್ಲ ಇಲ್ಲ, ನಾನು ಬೇರೆ ನರ್ಸರಿಗಳಿಂದ ತೀರ್ಥಹಳ್ಳಿ ವೆರೈಟಿ ತಂದು ಹಾಕಿದ್ದು, ನಾನೇ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಮಂಗಳ ಇದೆ, ಮಂಗಳಕ್ಕೆ ಅಷ್ಟು ಬೇಡಿಕೆ ಇಲ್ಲ, ತಗೊಳ್ಳೋದು ಸ್ವಲ್ಪ ರೇಟ್ ಕಡಿಮೆ, ತಗೊಳ್ಳೋದಿಲ್ಲ ಅವರು. ತೀರ್ಥಹಳ್ಳಿ ಆದ್ರೆ ತುಂಬಾ ಬೇಡಿಕೆ ಇದೆ, ಎಲ್ಲಿ ಯಾರು ಬೇಕಾ ಬಂದು ತಗೊಳ್ಳೋಗ್ತಾರೆ. ಒಟ್ಟಾರೆ ತಾವು ಪದವಿ ಮಾಡಿಕೊಂಡು ಹಳ್ಳಿಗೆ ಮರಳಿ ಕೃಷಿಯಲ್ಲಿ ತೊಡಸ್ಕೊಂಡು ತೃಪ್ತಿದಾಯಕವಾಗಿ ಜೀವನ ಮಾಡ್ತಾ ಇದೀರಿ ಅಂತ ನಾವು ಭಾವಿಸ್ಕೋಬಹುದಲ್ವಾ? ಓ ಖಂಡಿತ ಭಾವಿಸ್ಬೋದು ಸರ್. ಎಷ್ಟೋ ಜನ ಬಹಳ ನೋವಿನಿಂದ ಮಾತಾಡ್ತಾರೆ, ಕೃಷಿ ಪ್ರಯೋಜನ ಇಲ್ಲ, ಲಾಭ ಇಲ್ಲ, ದುಡ್ಡು ಕಳ್ಕೊಂಡಿದ್ವಿ, ಕಾರ್ಮಿಕರ ಸಮಸ್ಯೆ ಅದು ಇದು ಅಂತ ಅನ್ಕೊಂಡು ಬಹಿರಂಗವಾಗಿ ಹೇಳೋದಿದೆ. ಏನ್ ಹೇಳಿಕ್ ಇಷ್ಟಪಡ್ತೀರಿ? ಕೃಷಿಕರು ನೆಮ್ಮದಿಯಾಗಿರ್ಲಿಕ್ಕೆ ಹೇಗೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಥವಾ ಜೀವನ ಕ್ರಮಗಳನ್ನ ರೂಪಿಸ್ಕೋಬೇಕು, ಹೇಗೆ ಸಾಗ್ಬೇಕಂತ ನಿಮ್ಮ ಅನುಭವ ಹೇಳುತ್ತೆ? ಇದುವರೆಗೆ ಕಾಫಿಗೆ ರೇಟ್ ಇಲ್ಲ, ಮೆಣಸಿಗೆ ರೇಟ್ ಇಲ್ಲ ಅಂತ ಸ್ವಲ್ಪ ಕೊರಗೆ ಇತ್ತು ನಮಗೆ. ಆದ್ರೆ ಈ ವರ್ಷದ ಮಟ್ಟಿಗೆ ಒಳ್ಳೆ ರೇಟ್ ಬಂತು. ಸಾಧಾರಣವಾಗಿ ಏನು 4,500-300 ರೂಪಾಯಿ ರೂಪಾಯಿಷ್ಟಾಗಿದೆ, 6,000-7,000 ರೂಪಾಯಿ ಅರ್ಬೇಕಾಗಿದೆ, ಮೆಣಸಿಗೂ 500 ಚಿಲ್ಲರೆ ಇದೆ. ಹಾಗಾಗಿ ಈ ರೇಟಿಗೆ ಸಣ್ಣ ಕುಟುಂಬದ 5 ಎಕರೆ ಜಾಗ ಇದ್ರೆ ಅವರೇ ಕೆಲಸ ಮಾಡೋದಾದ್ರೆ ನೆಮ್ಮದಿಯಾಗಿ ಯಾರು ಹಂಗಿಲ್ಲದೆ ಬದುಕಬಹುದು ಸರ್. ಇದು ಘಂಟಾಕೋಶ ನಾನು ಹೇಳ್ತೇನೆ, ಯಾರು ಹಂಗಿಲ್ಲದೆ ನಮಗೆ ಮಾಡೋ ತಾಕದ್ರೆ ಇಬ್ರು ಅಥವಾ ನಮಗೆ ಕಾಫಿ ಕುಯ್ಯೋ ಟೈಮ್ ಇಲ್ಲ, ಕುಯ್ಲಿಕ್ಕೆ ಆಗೋದಿಲ್ಲ, ಆಗ ಸ್ವಲ್ಪ ಜನರ ಕರ್ಕೊಳ್ಬೇಕು. ಕರ್ಕೊಂಡ್ರೆ ಮಿಕ್ಕಿದ್ದ ಕೆಲಸ ನಾವೇ ಮಾಡಬಹುದು, ಏನ್ ತೊಂದರೆ ಇಲ್ಲ, ಆರಾಮಾಗಿ ಜೀವನ ಮಾಡಬಹುದು ಸರ್, ಯಾವ ತೊಂದರೆ ಇಲ್ಲ. ಖುಷಿ ಆಯ್ತು ತಾರಂತ ಅವರೇ, ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡು ಒಂಥರ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರಿ, ಲವಲವಿಕೆಯಿಂದ ಈಗಲೂ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಸಮಸ್ಯೆಗಳ ಮಧ್ಯದಲ್ಲಿನೂ ಸಂತೋಷವಾಗಿರೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಸಂಗತಿ. ನಿಮ್ಮಂತವರು 4-6 ಎಕರೆ ತೋಟ ಇಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ಚೆನ್ನಾಗಿದೀವಿ ಅಂತ ಹೇಳೋದಿದೆಯಲ್ಲ, ಅದು ಒಂಥರ ಗುರುತಿಸಕಂತಹ ಅಥವಾ ಮೆಚ್ಚತಕ್ಕಂತಹ ಸಂಗತಿ. ತಮಗೆ ಧನ್ಯವಾದಗಳು ತಾರೇಂದ್ರ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಮಾತನಾಡಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಕಡ್ಲೇರ ತುಳಸಿ ಮೋಹನ್. ಮಣ್ಣೆ ಜೀವ ಮಣ್ಣೆ ದೈವ, ಮಣ್ಣೆ ಜೀವ ಮಣ್ಣೆ ದೈವ, ಮಣ್ಣೆ ಜೀವ ಮಣ್ಣೆ ದೈವ, ಮಣ್ಣೆ ಜೀವ ಮಣ್ಣೆ ದೈವ. ಮಣ್ಣು ಮನುಕುಲಕ್ಕೆ ಕಣ್ಣು, ಮಣ್ಣು ಮನುಕುಲಕ್ಕೆ ಕಣ್ಣು, ಮಣ್ಣಿನಿಂದಲೇ ಒಂದು, ಮಣ್ಣಿನಿಂದಲೇ ಒಂದು, ಮಣ್ಣಿನಿಂದಲೇ ಎಲ್ಲದರ ಉದ್ಭವ, ಮಣ್ಣಿನಿಂದಲೇ ಎಲ್ಲದರ ಉದ್ಭವ. ಮಣ್ಣೆ ಜೀವ ಮಣ್ಣೆ ದೈವ, ಮಣ್ಣೆ ಜೀವ ಮಣ್ಣೆ ದೈವ, ಮಣ್ಣೆ ಜೀವ ಮಣ್ಣೆ ದೈವ. ಮಣ್ಣಿಗಿಂದು ಮಲಿನ ಆಗುವುದು ತಲ್ಲಣ, ಮಣ್ಣಿಗಿಂದು ಮಲಿನ ಆಗುವುದು ತಲ್ಲಣ, ನಿಯಂತ್ರಣಕ್ಕೆ ಬೇಕು ಕಂಕಣ, ನಿಯಂತ್ರಣಕ್ಕೆ ಬೇಕು ಕಂಕಣ, ಅದರಿಂದಾಗುವುದು ಕಲ್ಯಾಣ,

ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ನ ಕಡೆಯಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಪ್ರಯುಕ್ತ ನಬಾರ್ಡ್ ಸುರಾದಲ್ಲಿಂದ ಇಲ್ಲಿ ಮುಟ ಮಾಡಿರುವ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮದ ಕುರಿತು ಜಾಗೃತಿ ಕಾರ್ಯಕ್ರಮ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕ ರಮೇಶ್ ಬಾಬು ಮಾತಾಡಿ, ನಬಾರ್ಡ್ 1982ರಲ್ಲಿ ಸುರಾತ್ ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಬೇರೆ ಬೇರೆ ತರಹದ ಅಭಿವೃದ್ಧಿ ಕಾರ್ಯಕ್ರಮಗಳ ಏರ್ಪಾಡು ಮಾಡಿಕೊಂಡು ರೈತರಿಗಾಗಿ ಸುಮಾರು ಯೋಜನೆಗಳ ಜಾರಿಗೆ ತಂದುಟ್ಟು ಹೆಣ್ಣು ಜನರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸುಮಾರು ತರಹದ ಕೌಶಲ್ಯ ತರಬೇತಿನ ಏರ್ಪಾಡು ಮಾಡಿಕೊಂಡು ಸ್ವಂತ ಕೆಲಸ ಮಾಡಿಕೆ ಬ್ಯಾಂಕ್ಗಳಿಂದ ಸಾಲನ ಕೊಡಿಕೆ ಮುಂದೆ ಬಂದುಟ್ಟು ನಬಾರ್ಡ್ ಜನರಿಗಾಗಿ ಸುಮಾರು ಅಭಿವೃದ್ಧಿ ಕೆಲಸಗಳ ಮಾಡ್ತಾ ಹುಟ್ಟುತ್ತಾ ಹೇಳ್ದು. ಕಾರ್ಯಕ್ರಮದಲ್ಲಿ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಸಾಜು ಜಾರ್ಜ್, ಇಲಾಖೆನ ಅಧಿಕಾರಿಗ ಸೇರಿದಂಗೆ ರೈತರು ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 1ನೇ ಕ್ಲಾಸ್ನ ಮಕ್ಕಳಿಗೆ ಕೊಡವ ಪಾಠ ಪಡಿಪು ಪುಸ್ತಕ ತಯಾರಾಗಿ ಸುಮಾರು ಸ್ಕೂಲ್ಗಳಲ್ಲಿ ಪಾಠ ಸುರಾಟು. ಹಂಗೆ ಇದೀಗ 2ನೇ ಕ್ಲಾಸ್ನ ಮಕ್ಕಳಿಗೆ ಕೊಡವ ಪಾಠ ಪಡಿಪು ಪುಸ್ತಕ ತಯಾರಾಗ್ತಾ ಉಂಟು. ಇದೇ ತಿಂಗಳ ತಾರೀಕು 1 ಮತ್ತು 12ಕ್ಕೆ ನಡೆದ ಸಭೆಯಲ್ಲಿ ಪುಸ್ತಕನ ತಯಾರು ಮಾಡಿಕೆ ಅನುಭವಸ್ಥರ ಸಮಿತಿನ ತಯಾರು ಮಾಡಿಳು. ಈ ಸಮಿತಿಯಲ್ಲಿ ಡಾ ಅಮ್ಮ ತಂಡ ಪಾರ್ವತಿ ಅಪ್ಪಯ್ಯ, ಬಾಚರಣ್ಯಂಡ ರಾಣು ಅಪ್ಪಣ್ಣ, ಬಾಚರಣ್ಯಂಡ ಪಿ ಅಪ್ಪಣ್ಣ, ಮುಲ್ಲೆಂಗಡ ಮಧೋಶ್ ಪೂವಯ್ಯ, ಕಾಳಿಮಾಡ ಮೋಟಯ್ಯ, ನಾಗೇಶ್ ಕಾಲೂರು, ಡಾ ಮುಲ್ಲೆಂಗಡ ರೇವತಿ ಪೂವಯ್ಯ, ಎಎಂ ಧರ್ಮಶೀಲ, ಬಾಚಮಂಡ ಗೌರಮ್ಮ ಮಾದಮಯ್ಯ, ತೇಲಪ್ಪಂಡ ಕವನ್ ಕಾರ್ಯಪ್ಪ, ಹಂಗೆ ಮಾಚಿಮಾಡ ಜಾನಕಿ ಮಾಚಯ್ಯ ಓಡೋತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಡೋ. ವಿರಾಜಪೇಟೆ ತಾಲೂಕಿನ ಕೂಟಿಯಾಲ ಸೇತುವೆ ರಸ್ತೆ ಅಭಿವೃದ್ಧಿಗೆ ಸರ್ಕಾರದ 260 ಲಕ್ಷ ರೂಪಾಯಿ ಬಿಡುಗಡೆ ಆಗಿಟ್ಟು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಿಂದ ಕೂಟಿಯಾಲ ಸೇತುವೆ ಕೂಡು ರಸ್ತೆನ ಅಭಿವೃದ್ಧಿಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದು, ಇದೀಗ ಈ ಮನವಿಗೆ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡಿಕೆ ದುಡ್ಡನ್ನು ಬಿಡುಗಡೆ ಮಾಡಿಟ್ಟುತ್ತಾ ಶಾಸಕ ಕುಂಬಾರನಜಿ ಬೋಪ್ಪಯ್ಯ ತಿಳಿಸಿಡು. ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ನ 75ನೇ ವರ್ಷಾಚರಣೆಯ ಪ್ರಯುಕ್ತ ಜಿಲ್ಲಾ ಘಟಕದ ಕಡೆಯಿಂದ ಏರ್ಪಾಡಾಗಿರುವ ನಿಯಮ ನಡಿಗೆ ಆರೋಗ್ಯದ ಕಡೆಗೆ ವಾಕತಾನಿಗೆ ನಗರಸಭಾಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯವು ಚಾಲನೆ ಕೊಟ್ಟು ಕಾರ್ಯಕ್ರಮದಲ್ಲಿ ನಿಯಮ ಅಧ್ಯಕ್ಷ ಡಾ ರಾಜಾರಾಮ್ ಅವು ಮಾತಾಡಿ, ಮನುಷ್ಯರು ಆರೋಗ್ಯನ ಸರಿಯಾಗಿ ಕಾಪಾಡಿಕೊಂಡ್ರೆ ಎಲ್ಲೂ ಸಿಕ್ಕಿದೆ, ಆರೋಗ್ಯದ ರಕ್ಷಣೆ ಎಲ್ಲವರ ಮುಖ್ಯ ಕರ್ತವ್ಯ ಹಾಕು, ಇದರಿಂದ ಆರೋಗ್ಯವಂತ ಸಮಾಜನ ಕಟ್ಟಿಕೆ ಸಾಧ್ಯ, ಸಂಸ್ಥೆಗೆ 75 ವರ್ಷ ತುಂಬುತ್ತಿರುವ ನಿಟ್ಟಲ್ಲಿ ಸುಮಾರು ಕಾರ್ಯಕ್ರಮ ನಡೆಸ್ತಾಳೋ, ಇದರ ಪ್ರಯುಕ್ತ ವಾಕತಾನ್ ಮೂಲಕ ಆರೋಗ್ಯ ಜಾಗೃತಿನ ಬರೆಸಿವೆ ಅಂತ ಹೇಳ್ದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಬರುವ ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕ್ಯಾತೆ ಗ್ರಾಮದಲ್ಲಿ ಹಂಗೆ ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಸ್ಕೂಲಿಗೆ 6ನೇ ಕ್ಲಾಸಿಗೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 22 ಆಖೇರಿ ದಿನಾಂತ ಇಲಾಖೆಯ ಜಿಲ್ಲಾ ಅಧಿಕಾರಿಗ ತಿಳಿಸಿಳು. ಮಡಿಕೇರಿಯಿಂದ ಮೈಸೂರಿಗೆ ಹೋಗುವ ಇಲಾವಾಲದ ಹತ್ತಿರ ಇರುವ ಬೆಳವಾಡಿ ಜಂಕ್ಷನ್ ವ್ಯಾಪ್ತಿಯಲ್ಲಿ ಗಾಡಿಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ವೇಗದ ಮಿತಿನ ಗರಿಷ್ಠ 40ಕ್ಕೆ ಮಾಡಿ ತಪಾಸಣೆ ಮಾಡ್ತಾ ಒಳತ್ತಾ ಮೈಸೂರು ನಗರದ ವಿವಿಪುರಂ ಸಂಚಾರ ಪೊಲೀಸ್ ಠಾಣೆನ ಪೊಲೀಸ್ ನಿರೀಕ್ಷಕರು ತಿಳಿಸಿಳು. ನಾಡ್ದು ತಾರೀಕು 20ಕ್ಕೆ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ, ನಗರಾಭಿವೃದ್ಧಿ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಆಯುಷ್ ಇಲಾಖೆ ಸೇರಿದಂಗೆ ಸುಮಾರು ಇಲಾಖೆಗಳ ಕೂಡು ಕೂಟಲಿ ಮಡಿಕೇರಿ, ಕುಶಾಲನಗರ ಮತ್ತು ಗೋಣಿಕೊಪ್ಪಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ ಏರ್ಪಾಡಾಟು. ಮೇಳಲಿ ಕೆಮ್ಮಿ, ಮೂಗು, ಕಣ್ಣು ಪೊರೆ, ಹಲ್ಲು, ಕ್ಷಯ, ಕುಷ್ಠಕಾಯಿಲೆ ಸೇರಿದಂಗೆ ಸುಮಾರು ತರಹದ ಕಾಯಿಲೆಗಳ ತಪಾಸಣೆ ನಡೆದಿದೆ. ಹಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸೇವೆಗಳ ಮಾಹಿತಿಯೊಟ್ಟಿಗೆ ಆಧಾರ್ ಕಾರ್ಡ್ ಇಲ್ಲರೆ ಪಡಿತರ ಚೀಟಿನ ತಂದರೆ, ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ ಇಲ್ಲದಕ್ಕೆ ಕಾರ್ಡ್ನ ಮಾಡಿ ಕೊಟ್ಟವೇತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಅವರು ತಿಳಿಸಿಳು. ಈಗಾಗಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆನ ಪೇಪರ್ ತಿದ್ದುವ ಕೆಲಸ ಇದೇ ತಿಂಗಳ ತಾರೀಕು 21ರಿಂದ ರಾಜ್ಯದ 234 ಕೇಂದ್ರದಲ್ಲಿ ನಡೆದಿದೆ. ಹಂಗೆ ಬರುವ ತಿಂಗಳ ಮೇ ತಾರೀಕು 12ಕ್ಕೆ ಪರೀಕ್ಷೆನ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಹುಟ್ಟುತ್ತ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿನ ಪ್ರಕಟಣೆ ತಿಳಿಸಿಟ್ಟು. ಇದೇ ತಿಂಗಳ ತಾರೀಕು 22ರಿಂದ ಸುರಾಗುವ 2ನೇ PUC ಪರೀಕ್ಷೆ ಬರೆಯುವ ಮಕ್ಕಳಿಗೆ ತಮ್ಮ ಮನೆಯಿಂದ ಪರೀಕ್ಷಾ ಕೇಂದ್ರ ಮುಟ್ಟ ಪುಕ್ಸಟ್ಟೆಯಾಗಿ KSRTC ಬಸ್ಸಲ್ಲಿ ಹೋಗಿ ಬಾಕಿ ಅವಕಾಶ ಉಂಟು. ಮಕ್ಕ ಹಾಲ್ ಟಿಕೆಟ್ನ ತೋರಿಸಿ ಬಸ್ಸಲ್ಲಿ ಪ್ರಯಾಣ ಮಾಡಕ್ಕಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪ್ರಕಟಣೆ ತಿಳಿಸಿಟ್ಟು. ಮಹಾಮಾರಿ ಕೊರೋನಾ ಅಂಟು ಕಾಯಿಲೆಯಿಂದಾಗಿ ಕಳೆದ 2 ವರ್ಷಗಳಿಂದ ಸ್ಕೂಲ್ಗೆ ಸರಿಯಾಗಿ ನಡೆತ್ತಲೆ, ಮಕ್ಕ ವಿದ್ಯೆಯಲ್ಲಿ ಹಿಂದೆ ಇರಕಾದಂತೆ ಹೇಳುವ ನಿಟ್ಟಲ್ಲಿ ಬರುವ ಶೈಕ್ಷಣಿಕ ಸಾಲು 15 ದಿನ ಮುಂದೆ ಅಂತ ಹೇಳಿದ್ರೆ ಬರುವ ತಿಂಗಳ ಮೇ ತಾರೀಕು 16ರಿಂದ ಸ್ಕೂಲ್ಗೆ ಸುರಾದೆ. ಸ್ವಾನ್ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಸಂಸ್ಥೆ ಹಂಗೆ ಹೆಗ್ಗಡೆ ಕಲ್ಚರಲ್ ಮತ್ತು ಸೋಷಿಯಲ್ ಅಕಾಡೆಮಿನ ಕಡೆಯಿಂದ ನಡೆದ ಸಾಂಸ್ಕೃತಿಕ ಸ್ಪರ್ಧೆ ಹಂಗೆ ಪ್ರಶಸ್ತಿ ಪ್ರದಾನ ಜಂಬರಲಿ ವಿರಾಜಪೇಟೆನ ಭರತನಾಟ್ಯ ಕಲಾವಿದೆ ಕೆ ಈಶ್ವಾನಿಗೆ ಸ್ವಾಮಿ ವಿವೇಕಾನಂದ ಸದ್ಭವನ ರಾಷ್ಟ್ರೀಯ ಇನಾಮ್ ಸಿಕ್ಕಿಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬಲಿಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವಿರಪ್ಪ, ಕ್ಯಾನಿ ಅಂಡ್ ಕೋ. ಕಾಲ್ 9980163858 ಅಥವಾ 9500027803. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ನೆಲಜಿ ಮಾಣಿಚಂಡ ಒಕ್ಕಡ ಅಮ್ಮನೂರು ದೇವಿರ ಕಾಲ್ತ್ರ ಪೂಜೆ ನಾಳೆ ಚೌವಾಚೆ ಮಜ್ಜಂತ್ರ ಮೀದ ದಂಡು ಗಂಟೆಂಜ ನಡ್ಪ. ಇಂದ ಮಜ್ಜಂತ್ರ ಮೀದ ದಂಡು ಗಂಟೆಂಜ ನಡ್ಪ. ಕೂಳುದಾನ ಉಂಡು. ನೆಲಜಿ ಊರುಕಾರ ಕೇರಿಕಾರ ತಾಮನೆ ಮೋಳಿಯ ಒಕ್ಕಕಾರ ಬಿಂದು ಚಂಗಾದ್ಯಾಪರನೊಂದು ಮಾಣಿಚಂಡ ಒಕ್ಕಕಾರ ಕಟ್ಟಂಡಿತು. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಬೆಸ್ಟ್ ಬ್ರ್ಯಾಂಡ್, ಅತ್ಯುತ್ತಮ ಕ್ವಾಲಿಟಿ, ವೈಡ್ ರೇಂಜ್ ಆಫ್ ಸೆಲೆಕ್ಷನ್ ಅಂಡ್ ಕಲೆಕ್ಷನ್, ವ್ಯಾಪಾರದ ನಂತರದ ಅತ್ಯುತ್ತಮ ಸೇವೆ, ಆಕರ್ಷಕ ಡಿಸ್ಕೌಂಟ್ ಆಫರ್ಗಳು, ಇವೆಲ್ಲವೂ ನಿಮಗೆ ಸಿಗಲಿದೆ ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ ನಲ್ಲಿ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕಾಸ್ಮೋ ಬಜಾರ್ ಸಮ್ಮರ್ ಎಕ್ಸಿಬಿಷನ್ 2022 ಇಂದು ಮತ್ತು ನಾಳೆ ಬೆಳಿಗ್ಗೆ 9:30 ರಾತ್ರಿ 8 ಗಂಟೆವರೆಗೆ ಕುಕುನ್ ಪಾರ್ಟಿ ಹಾಲ್, ಸ್ಪೈಸ್ ರ್ಯಾಕ್, ಗೋಣಿಕೊಪ್ಪಲಿನಲ್ಲಿ. ಸೀರೆಗಳು, ಕುರ್ತೀಸ್, ಸಲ್ವರ್ ಸೂಟ್ಸ್, ಜ್ಯುವೆಲರಿ, ಹೋಮ್ ಲಿನಿನ್, ವಂಡರ್ ಚೆಫ್ ಪ್ರಾಡಕ್ಟ್ಸ್, ಫ್ರಾಕ್ ಗಳ ಅಪೂರ್ವ ಸಂಗ್ರಹ. ಬನ್ನಿ ಖರೀದಿಸಿ, ಈ ಸಮ್ಮರ್ ಸೀಸನ್ ನ ಅತಿ ನೂತನ ಸಂಗ್ರಹ ನಿಮ್ಮದಾಗಿಸಿ. ಮದುವೆ ಚಿನ್ನಾಭರಣ ಖರೀದಿ ಮಾಡುವ ಮೊದಲು ನಮ್ಮ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸೌದಿ ಆಭರಣಗಳ ಜೊತೆಗೆ ಅತಿ ನೂತನ ಕಲೆಕ್ಷನ್ಸ್ ನೋಡಿ. ಯಾರು ನೀಡದಂತಹ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೇರವಾಗಿ ತಿಳಿಯಿರಿ. ವಿಶ್ವಾಸದಲ್ಲಿ ಎಂದಿಗೂ ಮುಂಚೂಣಿ. ತಾಳುಕೊಂಡ ತಿಲ್ ಜುವೆಲ್ಲರ್ಸ್, ಇರಿಟ್ಟಿ. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ರೀ, ಮನೆಗೆ ಬೇಕಾದ ಎಲ್ಲಾ ಫರ್ನಿಚರ್ ಇವತ್ತೇ ಹೋಗಿ ತಗೊಳ್ಳೋಣ. ಅಯ್ಯೋ, ಅಷ್ಟೊಂದು ಹಣ ಬೇಕಲ್ಲ ನನ್ನ ಜೊತೆ. ಹಣದ ಬಗ್ಗೆ ಚಿಂತೆ ಬೇಡ. ನಾಜ್ ಫರ್ನಿಚರ್ ನಲ್ಲಿ ಬಜಾಜ್ ಫೈನಾನ್ಸ್ ಮುಖಾಂತರ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಮೂಲಕ ಫರ್ನಿಚರ್ ಖರೀದಿಸಬಹುದು. ನಾಜ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. JNJ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲನ ನಲ್ಲ ಕ್ರಯ ತೋರ್ತವ. JNJ ಕಾಫಿ ವರ್ಕ್ಸ್ ಕುಕ್ಲೂರು, ಕೊಳುವಂಡ ಕಾರ್ಯಪ್ಪ, 9447-21469. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹ್ಯುಂಡೈ ಅಲ್ಕಾಜ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರುವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರಾಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹ್ಯುಂಡೈ ಬ್ಲೂವಿಂಗ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಸಿದ್ದಾಪುರದ ಟೀ ಕುಡ್ ಎಸ್ಟೇಟ್ ನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವವು ಇದೇ 19 ಮಂಗಳವಾರ ಪಂಡ್ರಿಮಲೆ ಶಕ್ತಿ ವಡಿವೇಲ್ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಅಂದು ಬೆಳಿಗ್ಗೆ 6 ಗಣಪತಿ ಹೋಮ, 9 ಚಂಡಿಕಾ ಯಾಗ, ಮಧ್ಯಾಹ್ನ ಮಹಾಪೂಜೆ, ಸಂಜೆ 7:30 ಬೆಂಗಳೂರಿನ ಡಾಕ್ಟರ್ ಪದ್ಮಜಾ ಸುರೇಶ್ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ 9 ಶ್ರೀ ಚಾಮುಂಡೇಶ್ವರಿ ದೇವರ ದರ್ಶನ ಮತ್ತು ನೃತ್ಯ ನಡೆಯಲಿದೆ. ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಸಿದ್ದಾಪುರ ಟೀಕುಡ್ ಎಸ್ಟೇಟ್ನ ಶ್ರೀಮತಿ ಕಂಬೀರಂಡ ಬೃಂದಾನಂಜಪ್ಪ ಮತ್ತು ಕುಟುಂಬದವರು ಕೇಳಿಕೊಂಡಿದ್ದಾರೆ. 75th ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ April 18-22 ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, April 18-22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.